ಇರುವುದು, ಮಾನವ ಮತ್ತು ಜಾನುವಾರುಗಳ ಅವಶ್ಯಕತೆ ಅನುಗುಣವಾಗಿ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ಉತ್ಪಾದಿಸುವುದು ಒಂದು ಉದ್ದೇಶ ಆಗಿರುತ್ತೆ. ಅದೇ ರೀತಿಯಲ್ಲಿ ಸಮಗ್ರ ಬೆಳೆ ಪದ್ಧತಿಗಳು, ಬೆಳೆ ಪರಿವರ್ತನೆ, ಅಂತರ ಬೆಳೆಗಳು, ಹೊದಿಕೆ ಬೆಳೆಗಳು ಮತ್ತು ಮಿಶ್ರ ಬೇಸಾಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ಇದು ಒಂದು ಕೂಡ ಒಂದು ಉದ್ದೇಶ. ಅದೇ ಒಂದು ಸಮಗ್ರ ಕೃಷಿ ಅಂದ್ರೆ ಏನು? ಸಮಗ್ರ ಕೃಷಿ ಅಂದ್ರೆ ಬೆಳೆಗಳ ಉತ್ಪಾದನೆಯ ಜೊತೆಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಇತ್ಯಾದಿ ಉಪಕಸಬಗಳನ್ನು ಒಳಗೊಂಡಂತೆ ಕೃಷಿಯನ್ನ ಮಾಡುವಂತದ್ದು. ಮತ್ತು ಇನ್ನೊಂದು ಉದ್ದೇಶ ಕೊನೆಯದಾಗಿ ಹೇಳುವುದಾದ್ರೆ, ಎಲ್ಲಾ ಕೃಷಿ ತ್ಯಾಜ್ಯಗಳನ್ನು ಮರುಬಳಕೆ ಮಾಡುವುದು ಕೂಡ ಒಂದು ಸಾವಯವ ಕೃಷಿಯ ಒಂದು ಉದ್ದೇಶ. ಈಗ ಸಾಮಾನ್ಯವಾಗಿ ಈ ಸಾವಯವ ಮುಕ್ತ ಸುಸ್ಥಿರ ಕೃಷಿಗಾಗಿ ಸಾವಯವ ಕೃಷಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೇವಲ್ಲ, ಇದರಲ್ಲಿ ಸಾವಯವ ಕೃಷಿಯ ಮೂಲ ತತ್ವ ಅಂದ್ರೇನು, ಯಾವುವು ಡಾಕ್ಟರ್ ತನ್ವೀರ್ ಅವರು? ಮೂಲ ತತ್ವಗಳು ನೋಡೋದಾದ್ರೆ, ಮೊದಲನೆಯದಾಗಿ ಸುಸ್ಥಿರ ಸ್ವಾವಲಂಬಿ ಬೇಸಾಯ ಪದ್ಧತಿ ಮತ್ತು ಜೀವ ವೈವಿಧ್ಯತೆ ಕಾಪಾಡುವಂತದ್ದು, ಮಣ್ಣಿನ ಫಲವತ್ತತೆಯನ್ನ ಸಂರಕ್ಷಿಸುವುದು, ಕೃಷಿ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ರೋಗ ಹಾಗೂ ಕೀಟ ನಿರ್ವಹಣೆ, ಇವು ಒಂದು ಎಲ್ಲ ನಮ್ಮ ಸಾವಯವ ಕೃಷಿಯ ಮೂಲ ತತ್ವಗಳಿವು. ಈ ಮೂಲ ತತ್ವದಲ್ಲಿ ಸಾವಯವ ಗೊಬ್ಬರ ಯಾವ್ಯಾವುದು ಅದ್ರ ಬಗ್ಗೆ ಹೇಳಿ. ಇಲ್ಲಿ ನಾವು ಸಾವಯವ ಕೃಷಿಯನ್ನ ಮಾಡಬೇಕಂತ ಹೇಳಿದ್ರೆ ನಾವು ಸಾವಯವದಂತಹ ಒಂದು ಗೊಬ್ಬರಗಳನ್ನ ಬಳಸಬೇಕಾಗುತ್ತೆ. ಅದರಲ್ಲಿ ನಾವು ನೋಡೋದಾದ್ರೆ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟು, ಎರೆಹುಳು ಗೊಬ್ಬರ, ಹಸಿರೆಲೆ ಗೊಬ್ಬರ, ಹಿಂಡಿಗಳು, ಪ್ರೆಸ್ಮೆಡ್ಡು ಮತ್ತು ಜೈವಿಕ ಅನಿಲದ ಬಗ್ಗಳ ಮುಂತಾದವುಗಳನ್ನು ಇವನ್ನ ಸಾವಯವ ಗೊಬ್ಬರದ ಮೂಲಗಳು. ಅಂದ್ರೆ ಯಾವುದೇ ರಾಸಾಯನಿಕವನ್ನ ಇಲ್ಲಿ ಬಳಸೋದಿಲ್ಲ. ಖಂಡಿತ, ಅದು ಕೇವಲ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನೇ ನಾವು ಬಳಕೆ ಮಾಡೋದು. ಖಂಡಿತ, ಅದರಿಂದಾನೇ ನಾವು ಬೆಳೆ ತೆಗಿಬೇಕು. ಖಂಡಿತ. ಈಗ ಈ ಒಂದು ಸಾವಯವ ಗೊಬ್ಬರ, ಈ ನೈಸರ್ಗಿಕ ಗೊಬ್ಬರದಿಂದ ಏನು ಉಪಯೋಗ ಇದೆ? ಇಲ್ಲಿ ಇದರಲ್ಲಿ ಹಲವಾರು ಉಪಯೋಗಗಳಿದಾವೆ. ಸಾವಯವ ಗೊಬ್ಬರದ ಮಣ್ಣಿನ ಮೊದಲನೆಯಾಗಿ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳನ್ನು ಉತ್ತಮಗೊಳಿಸುತ್ತವೆ ಮತ್ತು ಬೆಳೆಗಳ ರೋಗ ನಿರೋಧಕತೆಯನ್ನು ಹೆಚ್ಚಿಸಿ ಪೀಡೆ ಹಾಗೂ ರೋಗಗಳ ಹಾವಳಿಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಅಂದ್ರೆ ಈಗ ಈ ಸಾವಯವ ಗೊಬ್ಬರದಲ್ಲಿ ಈ ಒಂದು ಉಪಯೋಗ ಸಿಗುತ್ತೆ. ಈ ಸಾವಯವ ಗೊಬ್ಬರದಲ್ಲಿ ಕೆಲವೊಮ್ಮೆ ದ್ರಾವಣ ಗೊಬ್ಬರ ಅಂತ ಹೇಳ್ತಾರಲ್ಲ, ಈ ದ್ರಾವಣ ಗೊಬ್ಬರ ಅಂದ್ರೆ ಏನು ಡಾಕ್ಟರ್ ತನ್ವೀರ್ ಅವರೇ? ಸರ್, ಇದರಲ್ಲಿ ದ್ರಾವಣ ರೂಪದ ಗೊಬ್ಬರಗಳೆಂದ್ರೆ ನಾವು ಸ್ಥಳೀಯವಾಗಿ ಲಭ್ಯವಿರುವಂತಹ ಕೃಷಿ ತ್ಯಾಜ್ಯ ವಸ್ತುಗಳು, ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಪದಾರ್ಥಗಳನ್ನು ಬಳಸಿ ಚೆನ್ನಾಗಿ ಅದನ್ನ ಕಳಿಸಿ ತಯಾರಿಸುವಂತಹ ಮಿಶ್ರಣವನ್ನೇ ನಾವು ದ್ರಾವಣ ರೂಪದ ಗೊಬ್ಬರವೆಂದು ಕರಿತೇವೆ. ಈ ದ್ರಾವಣ ರೂಪದ ಗೊಬ್ಬರದಲ್ಲಿ ಯಾವ್ಯಾವ್ದು ಬರ್ತವೆ? ಮೊದಲನೆಯಾಗಿ ನಾವು ನೋಡೋದಾದ್ರೆ ಬೀಜದಿಂದ ನಾವು ಶುರು ಮಾಡಿದ್ರೆ ಬೀಜಾಮೃತ ಇದೆ, ಜೀವಾಮೃತ ಇದೆ, ಪಂಚಗವ್ಯ ಇದೆ, ಜೈವಿಕ ಜೀರ್ಣ ಕ್ರಿಯಾ ಘಟಕ ದ್ರಾವಣ ಇದೆ. ಇದೇ ರೀತಿಯಲ್ಲಿ ಬೇರೆ ಹಲವಾರು ಒಂದು ದ್ರವ ರೂಪದ ಗೊಬ್ಬರಗಳಿದೆ. ಬೀಜಾಮೃತ ಅದು ಹೆಂಗಿರುತ್ತೆ? ಇದು ಬೀಜಾಮೃತ. ಬೀಜಾಮೃತ ಅಂತ ಹೇಳಿದ್ರೆ ನಾವು ಏನು ಬೀಜಗಳನ್ನ ನಾವು ಸಾವಯವ ಕೃಷಿಯಲ್ಲಿ ನಾವು ಬಳಕೆ ಮಾಡ್ತೀವಿ, ನಾವು ಆ ಬೀಜಗಳನ್ನ ಒಂದು ಉಪಚರಿಸಿರುವಂತಹ ಒಂದು ದ್ರಾವಣವನ್ನು ಬೀಜಾಮೃತ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ, ಇದರ ಉಪಯೋಗ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಬೀಜ ಕೆಲವೊಂದ್ಸತಿ ಮೊಳಕೆ ಒಡೆಯೋದಿಲ್ಲ ಮತ್ತೆ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಆದ್ದರಿಂದ ನಾವು ಬೀಜಗಳನ್ನ ಬೀಜಾಮೃತದಿಂದ ನಾವು ಉಪಚಾರವನ್ನ ಮಾಡಿದಾಗ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಬರುತ್ತೆ, ಅದರ ಜೊತೆಗೆ ಮೊಳಕೆ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಅದೇ ತರ ಜೀವಾಮೃತ. ಹೌದು, ಜೀವಾಮೃತ ಅದ್ರ ಬಗ್ಗೆ ಹೇಳಿ. ಜೀವಾಮೃತ ಎಂಬುದು ಬ್ಯಾಕ್ಟೀರಿಯಾ ಸಮದ್ಭರಿತ ಒಂದು ದ್ರವ ರೂಪದ ಒಂದು ಸಾರ. ಈ ಒಂದು ಜೀವಾಮೃತ ತಯಾರಿಸಬೇಕಂತ ಹೇಳಿದ್ರೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನಾವು ನೋಡೋದಾದ್ರೆ, 10 ಕೆಜಿ ಸಗಣಿ ಬೇಕು, 2 ಕೆಜಿ ಬೆಲ್ಲ, 2 ಕೆಜಿ ಕಡಲೆ ಹಿಟ್ಟು ಅಥವಾ ಯಾವುದೇ ದ್ವಿದಳ ಧಾನ್ಯದ ಹಿಟ್ಟು, 1 ಹಿಡಿ ಮಣ್ಣು, 10 ಲೀಟರ್ ಗಂಜಲ ಮತ್ತು 175 ಲೀಟರ್ ನೀರದನ್ನ ಬೇಕಾಗುತ್ತೆ. ಇದಕ್ಕೆ ನಾವು ತಯಾರು ಮಾಡಬೇಕಾಗಿರೋದನ್ನ ನಾವು ನೋಡೋದಾದ್ರೆ, 250 ಲೀಟರ್ ನೀರು ಸಂಗ್ರಹ ಸಾಮರ್ಥ್ಯದ ಪ್ಲಾಸ್ಟಿಕ್ ಡ್ರಮ್ ಅಥವಾ ಸಿಮೆಂಟ್ ತೊಟ್ಟಿಯಲ್ಲಿ 175 ಲೀಟರ್ ನೀರು ತೆಗೆದುಕೊಂಡು ಅದಕ್ಕೆ ಮೊದಲನೆಯಾಗಿ 10 ಕೆಜಿ ಸಗಣಿ, ನಂತರ 2 ಕೆಜಿ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು ಮತ್ತೆ 10 ಲೀಟರ್ ಗಂಜಲ ಮತ್ತು ಮಣ್ಣನ್ನ ಸೇರಿಸಬೇಕಾಗುತ್ತೆ. ಜೀವಾಮೃತವಿರುವಂತಹ ಬ್ಯಾರಲ್ ಅಥವಾ ಡ್ರಮ್ ಅಥವಾ ತೊಟ್ಟಿಯನ್ನು ತೆಳುದಾದ ಒದ್ದೆ ಒಂದು ಗೋಣಿ ಚೀಲದಿಂದ ಮುಚ್ಚಿ ಮರದ ಕೆಳಗೆ ಅಥವಾ ನೆರಳಿನಲ್ಲಿ ಇಡಬೇಕಾಗುತ್ತೆ. ಜೀವಾಮೃತವನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ದಿನಕ್ಕೆ 2 ಸತಿ ಅದನ್ನ ನಾವು ವೃತ್ತಾಕಾರದಲ್ಲಿ ಅದನ್ನ ತಿರುಗಿಸಬೇಕು. ಮತ್ತೆ ಸಿದ್ಧಪಡಿಸಿರುವಂತಹ ಜೀವಾಮೃತವನ್ನು 9 ರಿಂದ 12 ದಿನ ಒಳಗೆ ಅದನ್ನ ನಾವು ಬಳಸಬೇಕಾಗುತ್ತೆ. ಜಾಸ್ತಿ ದಿನ ಇಟ್ಕೋಬಾರದು. ಹೌದು, ಅಂದ್ರೆ ಈ ಜೀವಾಮೃತದಿಂದ ಅಷ್ಟು ಉಪಯೋಗ ಇದೆ. ಖಂಡಿತ. ಇನ್ನೊಂದು, ಈಗ ಪಂಚಗವ್ಯ ಅಂತಾರಲ್ಲ, ಅದನ್ನ ಹೆಂಗ ತಯಾರು ಮಾಡ್ತಾರೆ ಮತ್ತೆ ಪಂಚಗವ್ಯ ಅಂತ ಯಾಕೆ ಕರೀತಾರೆ? ಪಂಚ ಅಂದ್ರೆ 5. ಹಸುವಿನಿಂದ ದೊರೆಯುವಂತಹ ಒಂದು 5 ಪದಾರ್ಥಗಳಾದ ಸಗಣಿ, ಗಂಜಲ, ಹಾಲು, ಮೊಸರು ಮತ್ತು ತುಪ್ಪಗಳನ್ನು ಮೂಲವಾಗಿಟ್ಟುಕೊಂಡು ತಯಾರಿಸುವಂತಹ ದ್ರಾವಣವನ್ನೇ ನಾವು ಪಂಚಗವ್ಯ ಅಂತ ಹೇಳ್ತೀವಿ. ಇದನ್ನ ತಯಾರಿಸಬೇಕಂತ ಹೇಳಿದ್ರೆ ಬೇಕಾಗಿರುವಂತಹದ್ದು ಏನೇನ್ ಬೇಕನ್ನೋದನ್ನು ನೋಡೋದಾದ್ರೆ, ದೇಸಿ ಹಸುವಿನ ಸಗಣಿ 7 ಕೆಜಿ ಬೇಕು, ದೇಸಿ ಹಸುವಿನ ತುಪ್ಪ 1 ಲೀಟರ್ ಬೇಕು, ದೇಸಿ ಹಸುವಿನ ಗಂಜಲ 10 ಲೀಟರ್ ಬೇಕು, ದೇಸಿ ಹಸುವಿನ ಹಾಲು 3 ಲೀಟರು, ದೇಸಿ ಹಸುವಿನ ಮೊಸರು 2 ಲೀಟರು ಮತ್ತು ಎಳ್ನೀರು 3 ಲೀಟರು, ಬೆಲ್ಲ 3 ಕೆಜಿ, ಚೆನ್ನಾಗಿ ಮಾಗಿರುವಂತಹ 12 ಪಚ್ಚಬಾಳೆ ಹಣ್ಣುಗಳು ಮತ್ತು ನೀರು 10 ಲೀಟರ್ ಇದನ್ನ ಬೇಕಾಗುತ್ತೆ. ಇದನ್ನು ಹಸುವಿನ 5 ಉತ್ಪನ್ನಗಳು ಮತ್ತು 4 ಸಸ್ಯಮೂಲ ವಸ್ತುಗಳನ್ನು ಮಿಶ್ರಣ ಮಾಡಿ 20-22 ದಿನಗಳನ್ನು ಇದನ್ನ ಕಳಿಸಿ ಸೋಸಿದಾಗ ಬರುವ ಸಾರವೇ ಅದು ಪಂಚಗವ್ಯ ಅಂತ ಕರಿತೀವಿ. ಇವುಗಳ ಸಮರ್ಪಕ ಮಿಶ್ರಣ ಸಸ್ಯಗಳ ಮೇಲೆ ಅತ್ಯುತ್ತಮ ಪರಿಣಾಮಕಾರಿ ಬೀರುತ್ತೆ. ಬೆಳೆ ಉತ್ಪಾದನೆ ಇದೊಂದು ಒಂದು ಸಿದ್ಧೌಷಧ. ಇದು ಎಲ್ಲಾ ಬೆಳೆಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ನೀಗಿಸುವುದು, ರೋಗ ಮತ್ತು ಕೀಟ ಬಾಧೆ ತಡೆಗೊಳ್ಳುವಂತಹ ಶಕ್ತಿ ಅದನ್ನ ಬೆಳೆಗೆ ಒದಗಿಸುತ್ತದೆ ಮತ್ತು ಹಲವು ಪೀಡೆಗಳನ್ನು ಬೆಳೆಯಿಂದ ದೂರವಿಡಲು ಸಹಾಯ ಮಾಡುತ್ತೆ. ಇದು ಡಾಕ್ಟರ್ ತನ್ವೀರ್ ಅವರೇ ಎಲ್ಲಾ ಬೆಳೆಗೂ ಬರ್ತದಾ ಇದು? ಖಂಡಿತ, ಈ ಒಂದು ಎಲ್ಲಾ ಬೆಳೆಗಳು ಕೂಡ ಈಗೇನು ದವಸ ಧಾನ್ಯಗಳಿಗಷ್ಟೇ ಅಲ್ಲ, ತೋಟಗಾರಿಕಾ ಬೆಳೆಗಳು ಎಲ್ಲಾ ಬೆಳೆಗೂ ಕೂಡ ಇದನ್ನು ಬಳಕೆ ಮಾಡಬಹುದು. ಓಹೋ, ಅದಕ್ಕಾಗಿ ಇದು ಪಂಚಗವ್ಯ ಅಂತಾರೆ. ಹೌದು, ಅಮೃತ ಇದ್ದಂಗೆ. ಹೌದು, ಖಂಡಿತ, ಎಲ್ಲಾ ತರದಿಂದಾನು ಅದಕ್ಕೆ ಗಿಡಕ್ಕೆ ಮತ್ತೆ ಮಣ್ಣಿಗೆ ಸದೃಢತೆ ಕೊಡುತ್ತೆ. ಖಂಡಿತ. ಈಗ ಸಾವಯವ ಕೃಷಿಯಲ್ಲಿ ಕೀಟ ಮತ್ತು ರೋಗ ನಿರ್ವಹಣೆ ಮಾಡೋದು ಹೆಂಗೆ? ಮತ್ತೆ ಈ ಒಂದು ಪ್ರಶ್ನೆ ತುಂಬಾ ಜನ ರೈತರ ಪ್ರಶ್ನೆ, ಸರ್ ನಾವು ಸಾವಯವ ಕೃಷಿ ಮಾಡಕ್ ನಾವು ರೆಡಿ ಇದೀವಿ, ಬಟ್ ನಮ್ಗೆ ಕೆಮಿಕಲ್ಸ್ ಇದೇನು ಮತ್ತೆ ರೋಗ ಮತ್ತೆ ಕೀಟದ ನಿರ್ವಹಣೆ ಯಾವ ತರ ಮಾಡುವಂತ, ಇದು ತುಂಬಾ ರೈತರಿಂದ ಬರುವಂತ ಪ್ರಶ್ನೆ ಇದು. ಇದನ್ನು ನೋಡಿದ್ರೆ ಆಯಾ ಪ್ರದೇಶ ಮತ್ತು ಕಾಲಕ್ಕೆ ಅನುಗುಣವಾಗಿ ಸೂಕ್ತವಾದ ಬೆಳೆ ಮತ್ತು ತಳಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಬಿತ್ತಿ ಸ್ವಚ್ಛ ಬೇಸಾಯ ಮಾಡುವುದರಿಂದ ಮಣ್ಣಿನ ಫಲವತ್ತತೆ, ಕೀಟ ಹಾಗೂ ರೋಗ ಬಾಧೆಯನ್ನ ಕಡಿಮೆ ಮಾಡಬಹುದು. ಮತ್ತು ಬೆಳೆ ಪರಿವರ್ತನೆ ಅಂತ ಏನ್ ಹೇಳ್ತೀವಿ, ಬೆಳೆ ಪದ್ಧತಿಗಳು, ಸಾಗುವಳಿ ಕ್ರಮಗಳಿಂದ ಕೀಟ ರೋಗ ಮತ್ತು ಕಳೆಗಳನ್ನ ನಿರ್ವಹಣೆ ಮಾಡಬಹುದು. ಅದೇ ರೀತಿಯಲ್ಲಿ ಸಸ್ಯಜನ್ಯಗಳಾದ ಬೇವು, ಹೊಂಗೆ, ತಂಬಾಕು, ಬೆಳ್ಳುಳ್ಳಿ, ಮೆಣಸಿನಕಾಯಿ, ತುಳಸಿ ಇನ್ನಿತರೆ ಸಸ್ಯ ಸಾರಗಳನ್ನು ಬೀಜೋಪಚಾರ ಮಣ್ಣಿಗೆ ಸೇರಿಸುವುದರಿಂದ ಮತ್ತು ಇವುಗಳ ರಸಗಳನ್ನು ಸಿಂಪರಣೆ ಮಾಡುವ ಮೂಲಕ ಕೀಟ ಮತ್ತು ರೋಗವನ್ನು ಕೂಡ ನಾವು ನಿರ್ವಹಣೆ ಮಾಡಬಹುದು. ಅದೇ ರೀತಿಯಲ್ಲಿ ಜೈವಿಕ ಕೀಟನಾಶಕಗಳಾದ ನಂಜು ರೋಗಾಣುಗಳು, NPV, BT ಶಿಲೀಂಧ್ರ ನಾಶಕಗಳಾದ ನ್ಯೂಮೋರಿಯಾ, ರಿಲೈ, ಬೆವೇರಿಯಾ ಬೆಸಿಯಾನ, ಮೆಟೆರೋಸಿಯಂ ಮುಂತಾದವುಗಳನ್ನು ಕೀಟಗಳ ನಿರ್ವಹಣೆಗಾಗಿ ನಾವು ಬಳಸಬಹುದು. ಒಂದು ಕೀಟಗಳನ್ನು ಆಕರ್ಷಿಸುವಂತಹ ಮೋಹಕ ಬಲೆಗಳು ಅಂದ್ರೆ ಏನು ಫೆರಮೋನ್ ಟ್ರಾಪ್ಸ್ ಅಂತ ಏನ್ ಹೇಳ್ತೀವಿ ಅದು, ಮತ್ತು ಅಂತರ ಬೆಳೆಗಳನ್ನ ಕೀಟ ಬಾಧೆ ತಡೆಗಟ್ಟಲಿ ಉಪಯೋಗನ್ನ ಕೂಡ ನಾವು ಮಾಡ್ಕೋಬಹುದು. ಅದೇ ರೀತಿಯಲ್ಲಿ ಸಸ್ಯ ರೋಗಗಳ ನಿರ್ವಹಣೆಯಲ್ಲಿ ಸಸ್ಯ ಸಾರಗಳನ್ನು ಬಳಸುವುದಲ್ಲದೆ ಹಸುವಿನ ಗಂಜಲ, ಸಗಣಿ, ಹುಳಿ ಮಜ್ಜಿಗೆಯ ಬಳಕೆಯನ್ನು ಕೂಡ ನಾವು ಮಾಡಬಹುದು. ಅದೇ ಜೈವಿಕ ಶಿಲೀಂಧ್ರನಾಕಗಳಾದ ಒಂದು ಟ್ರೈಕೋಡರ್ಮ, ದುಂಡಾಣುಗಳಾದ ಸುಡೋಮೋನಸ್ ಮತ್ತು ಬ್ಯಾಸಿಲಸ್ ಗಳನ್ನು ಕೂಡ ನಾವು ಅದರಲ್ಲೇ ಬಳಕೆಯನ್ನ ಮಾಡಬಹುದು. ನಿಗದಿತ ಪ್ರಮಾಣದ ಸುಣ್ಣ ಮತ್ತು ಮೈಲು ತುತ್ತವನ್ನು ನೀರಿನಲ್ಲಿ ಬೆರೆಸಿ ತಯಾರಿಸುವಂತಹ ಬೋರ್ಡೋ ಮಿಕ್ಸ್ಚರ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ನಾವು ಅದನ್ನೇ ಬಳಕೆ ಮಾಡಬಹುದು. ಡಾಕ್ಟರ್, ಈಗ ಸಾವಯವ ದೃಢೀಕರಣ ಅಂತಾರಲ್ಲ, ಅದು ಅಂದ್ರೆ ಏನು ಮತ್ತೆ ಅದ್ರ ಯಾವಕ್ಕೆ ಉಪಯೋಗ ಮಾಡ್ತಾರೆ ಅದನ್ನ? ಅಂದ್ರೆ ಈ ಒಂದು ಏನು ರೈತರು ಇವಾಗ ಇದನ್ನ ಸಾವಯವಾಗಿ ಏನ್ ಬೆಳೆದಿದ್ದಾರೆ ಅದು ಸಾವಯವಾಗಿ ಬೆಳೆದಿದ್ದಾರೆ ಅಂತ ಹೇಳಿ ನಾವೇನ್ ಸರ್ಟಿಫಿಕೇಶನ್ ಆತರ ದೃಢೀಕರಣ ಮಾಡ್ತೀವಿ ಅದಕ್ಕೆ ಸಾವಯವ ದೃಢೀಕರಣ ಅಂತ ಹೇಳ್ತೀವಿ. ಸಾವಯವ ರೈತರು ಬೆಳೆದ ಆಹಾರ ಬೆಳೆಗಳು, ಹಣ್ಣು ಹಂಪಲು, ತರಕಾರಿ ಬೆಳೆಗಳನ್ನು ಸಾವಯವ ಬೇಸಾಯ ಕ್ರಮದಿಂದ ಬೆಳೆದ ಉತ್ಪನ್ನಗಳೆಂದು ಖಾತರಿಯಾಗಲು ಕೆಲವು ಸಂಘ ಸಂಸ್ಥೆಗಳು ಈ ಕೆಲಸ ಮಾಡಿಕೊಳ್ಳುವ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲಾಗಿದೆ. ಉದಾಹರಣೆಗೆ ಐಫೋಮ್ ಅಂತ ಹೇಳ್ಬಹುದು, ಏಷ್ಯಾ ಅಂಗ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಈ ಜವಾಬ್ದಾರಿಯನ್ನು ಹೊಂದಿಕೊಂಡಿದ್ದಾವೆ. ಕರ್ನಾಟಕದಲ್ಲೂ ಕೂಡ ಈ ಒಂದು ಹಲವು ಸಂಸ್ಥೆಗಳು ಈ ಪ್ರಮಾಣ ಪತ್ರ ಕೊಡ್ತವೆ. ಅವರ ಜೊತೆ ಸಂಪರ್ಕ ಬೆಳೆಸಿಕೊಂಡು ಅವರು ನೇಮಿಸಿದ ವ್ಯಕ್ತಿಗಳನ್ನು ಹಲವಾರು ಬಾರಿ ಸಾವಯವ ಬೇಸಾಯದ ತಾಕುಗಳಿಗೆ ನಿರೀಕ್ಷಿಸಿ ಪ್ರಮಾಣ ಪತ್ರವನ್ನು ಕೊಟ್ಟಾಗ ಮಾತ್ರ ಬೆಳೆ ಸಾವಯವ ಬೇಸಾಯ ಉತ್ಪನ್ನವೆಂದು ಅದನ್ನ ಗುರುತಿಸಲಾಗಿದೆ. ಕೆಲವೊಂದು ಅಂತಾರಾಷ್ಟ್ರೀಯ ರಫ್ತು ಸಂಸ್ಥೆಗಳು ಹೊರದೇಶಗಳಿಗೆ ಅವರ ಜೊತೆ ಸಂಪರ್ಕವಿಟ್ಟುಕೊಂಡು ಅವಶ್ಯಕತೆ ಅನುಗುಣವಾಗಿ ಬೆಳೆಗಳು ಹಾಗೂ ಪ್ರಮಾಣದ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತವೆ. ಅದೇ ರೀತಿಯಲ್ಲಿ ಸಾವಯವ ಕೃಷಿಕರು ಇವರೊಡನೆ ಮುಂದಾಗಿ ಸಂಪರ್ಕ ಬೆಳೆಸಿಕೊಂಡು ನಿಗದಿತ ಗುಣಮಟ್ಟದಲ್ಲಿ ಬೆಳೆದ ಆಹಾರ ಉತ್ಪನ್ನಗಳನ್ನು ಮಾರಾಟ ಮಾಡಿ ಹೆಚ್ಚು ಲಾಭಗೊಳಿಸಲು ಸಾಧ್ಯವಿದೆ. ಇವೆಲ್ಲ ಸಾಧ್ಯ ಆಗ್ಬೇಕಂದ್ರೆ ರೈತರು ಸಾವಯವ ದೃಢೀಕರಣ ಮಾಡಿಸಲೇಬೇಕಾಗುತ್ತೆ. ಸಾವಯವ ದೃಢೀಕರಣ ಮಾಡಿಲ್ಲ ಅಂದ್ರೆ ಸರಿಯಲ್ಲ, ಸರಿಯಲ್ಲ ಅಂದ್ರೆ ಒಳ್ಳೆ ಬೆಲೆ ಸಿಗಲ್ಲ, ಬೆಳೆ ಸಿಗಲ್ಲ, ಮತ್ತೆ ಅದು ರಾಸಾಯನಿಕ ಮುಕ್ತ ಬೆಳೆದಿರುವಂತ ನಮಗೆ ಇತರೆ ಗ್ರಾಹಕರಿಗೆ ಅದು ಗೊತ್ತಾಗೋದಿಲ್ಲ. ಬಹಳಷ್ಟು ಜನ ರೈತರು ಕೂಡ ತಮ್ಮಷ್ಟಕ್ಕೆ ತಾವು ಸಾವಯವನೇ ಬೆಳೆದಿರ್ತಾರೆ. ಹೌದು. ಆದ್ರೆ ಅವರಿಗೆ ದೃಢೀಕರಣ ಇರಲ್ಲ. ಹೌದು. ಹಾಗಾಗಿ ಅವ್ರಿಗೆ ಹೇಳ್ಕೊಳಕ್ ಆಗಲ್ಲ. ಹೌದು. ಆದ್ದರಿಂದ ಅವ್ರು ಇದನ್ನ ದೃಢೀಕರಣ ಯಾವ ತರ ಮಾಡಬೇಕು ಅನ್ನೋದನ್ನ ಅವ್ರಿಗೆ ಗೊತ್ತಾಗ್ಬೇಕಂದ್ರೆ ಕೃಷಿ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಅಥವಾ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ಜೊತೆ ಸಂಪರ್ಕ ಮಾಡಿದಾಗ ಯಾವ ರೀತಿಯಲ್ಲಿ ಇದನ್ನ ದೃಢೀಕರಣ ಮಾಡಬೇಕಂತ ಎಲ್ಲಾ ವಿಷಯಗಳ ಎದುರಿಗೆ ತಿಳಿಸ್ಕೊಡ್ತಾರೆ. ಖಂಡಿತ ತಾವು ಅಲ್ಲಿ ಸಂಪರ್ಕ ಮಾಡಬೇಕು. ಖಂಡಿತ. ಹೌದಲ್ಲ. ಖಂಡಿತ. ಸಾವಯವ ಬೆಳೆ ಬೆಳಿತೀರಿ ಅಂದ್ರೆ ಅವ್ರಿಗೆ ತಾವು ಮಾಹಿತಿ ನೀಡ್ರಿ. ಮಾಹಿತಿ ನೀಡೋದ್ರಿಂದ ಮುಂದೆ ತಾವು ಬೆಳೆ ಕಟಾವಾದಾಗ ಆ ಬೆಳೆಗೆ ಒಳ್ಳೆ ಬೆಳೆ ಸಿಗುತ್ತೆ. ಬೆಳೆ ಸಿಗಂಗೆ ಅಲ್ಲಿ ಪ್ರಮಾಣ ಪತ್ರನು ಕೂಡ ಅವರು ಕೊಡ್ತಾರೆ. ಖಂಡಿತ. ಇನ್ನೊಂದು, ಈಗ ಈ ಒಂದು ಸಾವಯವ ಕೃಷಿಯಲ್ಲಿ ಸುಸ್ಥಿರ ಕೃಷಿ ಅಂತವೆ. ಹೌದು. ಇದ್ರ ಬಗ್ಗೆ ಹೇಳಿ ಡಾಕ್ಟರ್ ತನ್ವೀರ್ ಅಹಮದ್ ಅವರೇ. ಸುಸ್ಥಿರ ಅಂದ್ರೆ, ಸುಸ್ಥಿರ ಕೃಷಿ ಅಂದ್ರೆ ಒಂದು ಪರಿಸರದ ಗುಣಮಟ್ಟವನ್ನು ಉಲ್ಲಂಘಿಸದೆ ಒಳಹರಿವುಗಳನ್ನು ಸಮರ್ಥಕವಾಗಿ ಬಳಸಿಕೊಳ್ಳುವ ಮೂಲಕ ಉತ್ಪಾದನಾ ಪ್ರಕ್ರಿಯೆಯನ್ನು ಉತ್ತಮಗೊಳಿಸುವ ಮತ್ತು ಭವಿಷ್ಯದ ಬಳಕೆಗಾಗಿ ಸಂಪನ್ಮೂಲಗಳನ್ನು ಸಂರಕ್ಷಿಸುವಂತಹ ಪ್ರಕ್ರಿಯೆಯನ್ನೇ ನಾವು ಸುಸ್ಥಿರ ಅಂತೀವಿ. ಏನು ಬರೀ ಇವಾಗಿಂದ ಮಾತ್ರ ಅಲ್ಲದೆ, ಇವಾಗಿನ ಅವಶ್ಯಕತೆ ಮಾತ್ರ ಅಲ್ಲದೆ ಮುಂದಿನದು ಕೂಡ ಫ್ಯೂಚರ್ ಅಂತ ಏನು ಹೇಳ್ತೀವಿ ಅದಕ್ಕೂ ಕೂಡ ಎಲ್ಲ ಒಂದು ಎನ್ವೈರನ್ಮೆಂಟ್ ಅನ್ನ ಕಾಪಾಡಿಕೊಂಡು ಪರಿಸರವನ್ನು ಕಾಪಾಡಿಕೊಂಡು ಏನು ನಾವು ಮಾಡ್ತೀವಿ ಅದನ್ನೇ ನಾವು ಸುಸ್ಥಿರತೆ ಅಥವಾ ಸಸ್ಟೈನಬಿಲಿಟಿ ಅಂತ ನಾವು ಕರೀತೇವೆ. ಇನ್ನೊಂದು, ಈಗ ಸಾವಯವ ಕೃಷಿ ಸುಸ್ಥಿರತೆಯ ಬಗ್ಗೆ ರೈತರು ಏನಂತಾರೆ? ನಾನೇ ಒಂದು ನಾನು PhD ಅನ್ನ ನಾನು ಸಂಶೋಧನೆಯನ್ನ ನಡೆಸಿದಾಗ ನಾನು ಒಂದು ಸದರ್ನ್ ಕರ್ನಾಟಕ ಅಂದ್ರೆ ದಕ್ಷಿಣ ಕರ್ನಾಟಕದಲ್ಲಿ ನಾನು ಸಂಶೋಧನೆಯನ್ನ ನಾನು ಅದರ ಬಗ್ಗೆ ಸಂಶೋಧನೆ ನಡೆಸಿದೆ. ದಕ್ಷಿಣ ಕರ್ನಾಟಕದಲ್ಲಿ ಸಾವಯವ ಕೃಷಿ ಪದ್ಧತಿಗಳ ಸುಸ್ಥಿರತೆ ಮತ್ತು ಅಳವಡಿಕೆ ವಿಷಯದ ಮೇಲೆ ನಡೆಸಿರುವಂತಹ ಅಧ್ಯಯನ ಇದು. ಈ ಅಧ್ಯಯನದಲ್ಲಿ ಏನ್ ತಿಳಿದು ಬಂದಿದೆ ಅನ್ನೋದನ್ನು ನೋಡೋದಾದ್ರೆ ಶೇಕಡ 47% ರೈತರು ಸಾವಯವ ಕೃಷಿ ಅಧಿಕ ಸುಸ್ಥಿರತೆ ಹೊಂದಿರುತ್ತದೆ ಅಂತ ಒಂದು ಅಭಿಪ್ರಾಯವನ್ನು ಪಡೆದಿರ್ತಾರೆ. ಅದೇ ರೀತಿಯಲ್ಲಿ ಶೇಕಡ 30% ರೈತರು ಸಾವಯವ ಕೃಷಿ ಕಡಿಮೆ ಸುಸ್ಥಿರತೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ ಮತ್ತು ಶೇಕಡ 23% ರೈತರು ಇದು ಸಾವಯವ ಕೃಷಿ ಸುಸ್ಥಿರವಾಗಿದೆ ಎಂದು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ. ಅಂದ್ರೆ ಈ ಸಾವಯವ ಕೃಷಿ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಹೌದು, ಸುಸ್ಥಿರ ಇದೆ ಅಂತ ಹೇಳಿ. ಈ ರೈತರು ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆ ಮಾರ್ಗ ಬೇಕಾಗುತ್ತೆ, ಅದು ಯಾವ್ದು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಇಲ್ಲಿ ತುಂಬಾ ಜನ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೂ ಇದು ಕೂಡ ದೊಡ್ಡ ಪ್ರಶ್ನೆ ಇದು. ಸರ್, ನಾವು ಸಾವಯವವಾಗಿ ಬೆಳೀತಾ ಇದ್ದೀರಿ, ಬಟ್ ನಾವು ಎಲ್ಲೆಲ್ಲಿ ಮಾರುಕಟ್ಟೆ ಮಾಡಬೇಕು? APMC ತಗೊಂಡೋದ್ರೆ ನಮ್ಗೆ ಅದರದೇ ಅಂತ ಪ್ರೀಮಿಯಂ ಪ್ರೈಸ್ ಅಥವಾ ಒಂದು ಉನ್ನತ ನಮ್ಗೆ ಪ್ರೈಸ್ ಸಿಗ್ತಾ ಇಲ್ಲ, ನಾವೇನ್ ಮಾಡಬೇಕು ಅನ್ನೋದನ್ನ ಮೊದಲನೇ ಆಗ್ಲೇ ನಾನು ಹೇಳ್ದಂಗೆ ನಮ್ಗೆ ಫಸ್ಟ್ ದೃಢೀಕರಣ ಮಾಡಿಸ್ಬೇಕಾಗತ್ತೆ. ದೃಢೀಕರಣ ಮಾಡಿಸಿದ್ಮೇಲೆ ತನ್ನದೇ ಆದಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆಗಳನ್ನ ಅವರು ಅದನ್ನ ಮಾಡ್ಕೋಬೇಕಾಗತ್ತೆ. ರೈತರು ತಮ್ಮ ಸಾವಯವ ಉತ್ಪನ್ನಗಳನ್ನು ಸೂಪರ್ ಮಾರ್ಕೆಟ್, ಏನು ಬಿಗ್ ಬಜಾರ್ ಅಂತೀವಿ, ಸ್ಟಾರ್ ಬಜಾರ್ ಅಂತೀವಿ, ಅವ್ರ ಜೊತೆ ಒಂದು ಲಿಂಕ್ ಮಾಡಿಕೊಂಡು ಅವರನ್ನು ಇದನ್ನು ಮಾರುಕಟ್ಟೆ ಮಾಡಬಹುದು. ಅದೇ ರೀತಿಯಲ್ಲಿ ವಿಶೇಷ ಸಾವಯವ ಅಂಗಡಿಗಳು, ಇವಾಗ ಆರ್ಗಾನಿಕ್ ಔಟ್ಲೆಟ್ಸ್ ಅಂತಲೇ ನಮ್ಮ ಬೆಂಗಳೂರಲ್ಲಿ ಮತ್ತು ಬೇರೆ ಬೇರೆ ಮೆಟ್ರೋಪಾಲಿಟಿನ್ ಸಿಟೀಸಲ್ಲಿ ಅದರ ಇದ್ದಾವೆ, ಅವ್ರ ಜೊತೆ ಒಂದು ಕಾಂಟ್ಯಾಕ್ಟನ್ನು ಮಾಡಿಕೊಂಡು ಅವರು ಮಾರುಕಟ್ಟೆ ಮಾಡಬಹುದು. ಅದೇ ರೀತಿಯಲ್ಲಿ ಸಾವಯವ ರೈತ ಸಂಘಗಳಿಗೆ ಏನು ಆರ್ಗ್ಯಾನಿಕ್ ಫಾರ್ಮರ್ ಅಸೋಸಿಯೇಷನ್ಸ್ ಅನ್ನೋಂಥ ಒಂದು ಅಸೋಸಿಯೇಷನನ್ನು ಮಾಡಿಕೊಂಡು ಅಲ್ಲೂ ಕೂಡ ಒಂದು ಕಲೆಕ್ಟಿವ್ ಫಾರ್ಮಿಂಗ್ ಅವರು ಅದನ್ನು ಮಾಡ್ಕೋಬಹುದು. ಮತ್ತು ಹಾಪ್ಕಾಮ್ಸ್ ಅಲ್ಲಿ ಕೂಡ ಅವರು ಕಾಂಟ್ಯಾಕ್ಟ್ ಅನ್ನು ಇಟ್ಕೊಂಡು ಅವರು ಮಾರ್ಕೆಟ್ನ ಮಾರ್ಕೋಬಹುದು. ಮತ್ತೆ ಕಾರ್ಪೊರೇಟ್ ಕಂಪ್ನಿಗಳಾದ ಬಿಗ್ ಬ್ಯಾಸ್ಕೆಟ್ ಇದೆ, ಮೋರ್ ಇದೆ, ಅದರಲ್ಲಿ ಮತ್ತೆ ನಿಂಜಾ ಕಾರ್ಟ್ ಇದೆ, ಈ ತರ ಒಂದು ಮಾರುಕಟ್ಟೆಗಳು ಕೂಡ ಅವರು ಸಾವಯವವಾಗಿ ಬೆಳೆದಿರುವಂತಹ ಒಂದು ಪದಾರ್ಥಗಳನ್ನು ಮಾರುಕಟ್ಟೆ ಮಾಡಬಹುದು. ಇದಕ್ಕಿಂತ ತುಂಬಾ ಉತ್ತಮವಾಗಿರುವಂತದ್ದನ್ನು ಮಾರುಕಟ್ಟೆ ಅಂತ ನಾನು ಹೇಳುದಾದ್ರೆ ನೇರ ಮಾರುಕಟ್ಟೆ. ಏನು ಕೆಲವೊಂದು ರೈತ ಕೆಲವರು ಇದರ ಒಂದು ಏನು ಅಪಾರ್ಟ್ಮೆಂಟ್ಗಳಲ್ಲಿ ಅವ್ರ ಜೊತೆ ನೇರವಾಗಿ ನಾವು ಅವ್ರಿಗೆ ನಾವು ಮಾಡಿದಾಗ ನೇರ ಮಾರುಕಟ್ಟೆ ಕೂಡ ನಾವು ಮಾಡಕ್ಕೆ ಅವಕಾಶಗಳಿದಾವೆ. ನಮ್ದು ಸಾವಯವ ಉತ್ಪನ್ನ ಇದೆ, ನಿಮ್ಮಲ್ಲಿ ಬಂದು ತಗೊಳ್ಳಿ ನೀವು ಅಂತ ಹೇಳ್ಬಹುದು. ಅವರು ಕೂಡ ಸಾವಯವ ಅಂದ ತಕ್ಷಣ ಸ್ವಲ್ಪ ಆಕರ್ಷಣೆ. ಈಗ ತುಂಬಾ ಎಷ್ಟೋ ಅಧಿಕಾರಿಗಳು ಮತ್ತು ಇದು ITಯಲ್ಲಿ ವರ್ಕ್ ಮಾಡುವಂತಹ ಒಂದು ಎಂಪ್ಲಾಯೀಸ್ ಏನಿದಾರಲ್ಲ, ಸಾವಯವ ಬೆಳೆತಿರುವಂತಹ ರೈತರು ಹೊಲಕ್ಕೆ ಹೋಗ್ಬಿಟ್ಟು ಅಲ್ಲೇ ಅದನ್ನ ಅವರು ಖರೀದಿ ಮಾಡ್ಕೊಂಡ್ಬಿಡ್ತಾರೆ. ರೈತರು ಮಾರುಕಟ್ಟೆ ಹೋಗುವಂತ ಅವಶ್ಯಕತೆ ಇಲ್ಲ. ರೈತರಿಗೂ ಕೂಡ ಉತ್ತಮ ಬೆಲೆ ಸಿಗುತ್ತೆ. ಖಂಡಿತ. ಇನ್ನೊಂದು, ಈಗ ಸಾವಯವ ಕೃಷಿಯನ್ನ ಸುಧಾರಿಸಲು ನಿಮ್ ಸಲಹೆ ಏನು? ಸಾವಯವ ಕೃಷಿ ಮಾಡ್ತಾ ಇದ್ದೇವೆ, ಅದು ಇನ್ನೂ ಸುಧಾರಣೆ ಆಗಬೇಕು, ಏನಂತೀರಿ ತನ್ಮಯರ? ಇದರಲ್ಲಿ ಒಂದು ಸಾವಯವ ಕೃಷಿಯನ್ನ ಇನ್ನೂ ಉತ್ತಮ ರೀತಿಯಲ್ಲಿ ಆಗ್ಬೇಕಂತ ಹೇಳಿದ್ರೆ ಕೆಲವು ಸಾವಯವ ಕೃಷಿಯ ಮಹತ್ವದ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸಬೇಕು. ತುಂಬಾ ಜನ ರೈತರಿಗೆ ಇದರ ಬಗ್ಗೆ ಸಾವಯವ ಕೃಷಿ ಬಗ್ಗೆ ಅರಿವಿಲ್ಲ. ಇದನ್ನ ಅರಿವು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗತ್ತೆ. ಎರಡನೇದು, ಸಾವಯವ ಉತ್ಪನ್ನಗಳಿಗೆ ಕನಿಷ್ಠ ಬೆಲೆ ನಿಗದಿಸಬೇಕು. ಆಗ್ಲೇ ನಾನು ಹೇಳ್ದಂಗೆ ಸಾವಯವ ಬೆಳೆದಿದ್ದಾರೆ, ಬಟ್ ಅವರು ಮಾರುಕಟ್ಟೆಗೆ ತಗೊಂಡು ಹೋದಾಗ ಅದಕ್ಕೂ ಮತ್ತೆ ನಾರ್ಮಲ್ ಆಗಿ ಬೆಳೆದಿರುವಂತಹ ಬೆಳೆಗೆ ಏನು ಬೆಲೆ ವ್ಯತ್ಯಾಸ ಇರಲ್ಲ, ಅದಕ್ಕೋಸ್ಕರ ಕನಿಷ್ಠ ಬೆಲೆಯನ್ನು ಅಂತ ನಾವು ನಿಗದಿಸಬೇಕಾಗುತ್ತೆ. ಸಾವಯವ ಉತ್ಪನ್ನಗಳಿಗೆ ವಿಶೇಷ ಮಾರುಕಟ್ಟೆ ಸೌಲಭ್ಯ, ಪ್ರತಿ ಜಿಲ್ಲೆಯಲ್ಲಿ ನಾವೇನು ಆರ್ಗ್ಯಾನಿಕ್ ಅಥವಾ ಎ ಪಿ ಎಂ ಸಿಯಲ್ಲೇ ಅಥವಾ ಬೇರೆ ಯಾವ್ದು ಮಾರುಕಟ್ಟೆಯಲ್ಲಿ ಆರ್ಗ್ಯಾನಿಕ್ಗೆ ಒಂದು ಯೂನಿಟ್ ಅನ್ನು ಒಂದು ಮಾಡುವಂಥದ್ದು, ಮತ್ತೆ ಪ್ರಮಾಣೀಕರಣ ಮತ್ತು ನವೀಕರಣ ವೆಚ್ಚವನ್ನು ಕಡಿಮೆ ಮಾಡಿದರೆ ಅದು ಉತ್ತಮ. ಯಾಕಂತ ಹೇಳಿದ್ರೆ ದೃಢೀಕರಣಕ್ಕೆ ಹೆಚ್ಚು ಅದು ಫೀಸ್ ಜಾಸ್ತಿ ಇದ್ರೆ ಎಲ್ಲ ರೈತರನ್ನು ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಸರ್ಟಿಫಿಕೇಶನ್ ಅಮೌಂಟ್ ಅನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಉತ್ತಮ. ಮತ್ತೆ ಮಾರುಕಟ್ಟೆ ಮಾಹಿತಿಯನ್ನು ಒದಗಿಸುವುದು ಮತ್ತು ಮಾರುಕಟ್ಟೆ ಸಂಪರ್ಕಗಳನ್ನು ಸ್ಥಾಪಿಸುವುದು ಇದು ಒಂದು ಕೂಡ ಅನಿವಾರ್ಯವಾಗಿರುವಂತದ್ದು. ಅದೇ ರೀತಿಯಲ್ಲಿ ಸಾವಯವ ಕೃಷಿಗೆ ಸಂಬಂಧಿತ ತಾಂತ್ರಿಕ ಸಲಹಾ ಸೇವೆಗಳನ್ನು ಒಂದು ಬಲಪಡಿಸಬೇಕಾಗುತ್ತೆ. ಮತ್ತೆ ಸಾವಯವ ಉತ್ಪನ್ನಗಳಿಗಾಗಿ ಸಂಸ್ಕರಣಾ ಕೈಗಾರಿಕೆಗಳ ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ. ಇವೆಲ್ಲವನ್ನ ಮಾಡೋದಾದ್ರೆ ನಮ್ಮ ಇದರಲ್ಲಿ ನಾವು ಸಾವಯವ ಕೃಷಿಯನ್ನು ಸುಧಾರಿಸಕ್ಕೆ ನಮಗೆ ಸಾಧ್ಯತೆ ಇದೆ. ಅಂದ್ರೆ ಲಾಭ ಕೂಡ ಮಾಡ್ಕೋಬಹುದು ಖಂಡಿತವಾಗಿ. ಸಾವಯವ ಕೃಷಿ ಈಗ ನಾವು ಅದು ನಿಮ್ಗೆ ಉಪಯೋಗ ನೀವು ಈಗ ಗೊತ್ತಾಗದಿದ್ರು ಮುಂದ್ ಮುಂದ್ ದಿನಗಳಲ್ಲಿ ನಿಮ್ಗೆ ಅದರ ಮಹತ್ವ ತುಂಬಾ ಇದೆ. ಯಾಕಂದ್ರೆ ಆರೋಗ್ಯ ಇದ್ ಬಗ್ಗೆ ಕಾಳಜಿ ಇದೆ, ಎಲ್ಲರೂ ಕೂಡ ತಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಇಷ್ಟು ವರ್ಷ ನಾವು ರಾಸಾಯನಿಕ ಆಹಾರವನ್ನು ಬಳಸಿದ್ದೇವೆ, ಇರಲಿ ಅದು ಹಳೇದಾಯ್ತು, ಇನ್ನು ಮುಂದಾದರೂ ನಾವು ಬಳಸೋಣ. ಇದು ರಾಸಾಯನಿಕ ಬಳಸೋದ್ರಿಂದ ನಮಗೆ ಈಗ ಒಂದೇ ಸಾರಿ ನಮಗೆ ಬಳಸದೇ ಇದ್ರೂ ಆಗಲ್ಲ. ಈಗ ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ದಿನನಿತ್ಯ ಬಳಕೆ ಮಾಡಲೇಬೇಕಾಗುತ್ತೆ. ಆದರೆ ಹಂತ ಹಂತವಾಗಿ ನಾವು ಅವನ್ನ ನಾವು ನಿಲ್ಸೋಣ. ಇದಕ್ಕೆ ಏನು ಮಾಡ್ಬೋದು ಅಂದರೆ ಇವತ್ತು ಫುಲ್ ನಾವು ಕೆಮಿಕಲ್ಸ್ ರಾಸಾಯನಿಕ ಮಾಡ್ತಾ ಇದ್ದೀವಿ, ಸಡನ್ ಆಗಿ ನಾನು ಸಾವಯವ ಮಾಡಿ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನಾವೇನು ಮಾಡಬೇಕಾಗಿದ್ರೆ ಆಗುತ್ತಂದ್ರೆ ಸಮಗ್ರ ಬೆಳೆ ನಿರ್ವಹಣೆ ಅಂತೀವಿ. ಅಂದರೆ ಏನು, ರಾಸಾಯನಿಕ ಮತ್ತು ಜೈವಿಕ ಎರಡೂ ಕೂಡ ಅದನ್ನು ನಾವು ಬೆಳ್ಕೊಂಡು ಮಾಡ್ತಾ ಇರಬೇಕು. ಹಂತ ಹಂತವಾಗಿ ರಾಸಾಯನಿಕಗಳನ್ನು ಕಡಿಮೆ ಮಾಡಬೇಕು. ಅದೇ ರೀತಿಯಲ್ಲಿ ಸಾವಯವ ಪದಾರ್ಥಗಳನ್ನು ಜಾಸ್ತಿ ಮಾಡ್ತಾ ಹೋಗಿದ್ದಲ್ಲಿ ನಾವು ಅವಾಗ ಏನಾಗುತ್ತೆ, ಸಾವಯವ ಕೃಷಿ ಸುಸ್ಥಿರ ಕೃಷಿ ಆಗಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ಸಂತೋಷ ಡಾಕ್ಟರ್ ತನ್ವೀರ್ ಅಹಮದ್ ಅವರೇ ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತರಿಗೆ ಸುಸ್ಥಿರ ಕೃಷಿ ಮತ್ತೆ ಅದರಿಂದ ಏನು ಅನುಕೂಲ ಇದೆ ಈ ವಿಷಯ ಕುರಿತು ನಮ್ಮ ರೈತರಿಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನು ನೀಡಿದ್ರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ತನ್ವೀರ್ ಅವ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. ನನ್ನ ಹೆಸರು ಡಾಕ್ಟರ್ ತನ್ವೀರ್ ಅಹಮದ್ ಅಂತ, ನಾನು ಕೃಷಿ ವಿಸ್ತರಣಾ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಚಿಂತಾಮಣಿಯಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನಗೆ ಸಂಪರ್ಕ ಮಾಡಬೇಕಂದ್ರೆ ನನ್ನ ನಂಬರು 9538221427. ಇದಕ್ಕೆ ಸಂಪರ್ಕ ಮಾಡಿದ್ರೆ ನಿಮಗೆ ನಾನು ಮಾಹಿತಿಯನ್ನು ಕೊಡಕ್ಕೆ ಸಿದ್ಧವಾಗಿರ್ತೇನೆ. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇಲ್ಲಿಯ ತನಕ ಸಾವಯವ ಕೃಷಿ ಕುರಿತಂತೆ ಡಾಕ್ಟರ್ ತನ್ವೀರ್ ಅಹಮದ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಜನಪದ ಸಂಗೀತ. ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾಲೂರು ತಾಲೂಕಿನ ಟಿವಿ ಗೋಪಾಲಾಚಾರಿ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ನಮೋ ಭಕ್ತ ಪಾಲ ಓಂ ನಮೋ ನಾಟಲೀಲ ಓಂ ನಮೋ ಭಕ್ತ ಪಾಲ ಓಂ ನಮೋ ನಾಟಲೀಲ ಓಂ ನಮೋ ಭಕ್ತ ಪಾಲ ಓಂ ನಮೋ ನಾಟಲೀಲ ಕಂಠ ಚರ್ಮಾಂಬರದಾರಿ ಡಮ ಡಮ ಡಮ ಡಮ ಡಮರೋ ದಾರಿ ನೀಲ ಕಂಠ ಚರ್ಮಾಂಬರದಾರಿ ಡಮ ಡಮ ಡಮ ಡಮ ಡಮರೋ ದಾರಿ ಗಂಗಾ ಗೌರಿ ಹೃದಯ ವಿಹಾರಿ ಗಂಗಾ ಗೌರಿ ಹೃದಯ ವಿಹಾರಿ ಸಕಲ ಸಾಧುಗಳ ಪ್ರೇಮ ವಿಹಾರಿ ಸಕಲ ಸಾಧುಗಳ ಪ್ರೇಮ ವಿಹಾರಿ ಸಕಲ ಸಾಧುಗಳ ಪ್ರೇಮ ವಿಹಾರಿ ಸಕಲ ಸಾಧುಗಳ ಪ್ರೇಮ ವಿಹಾರಿ ಓಂ ನಮೋ ಭಕ್ತ ಪಾಲ ಓಂ ನಮೋ ನಾಟಲೀಲ ಓಂ ನಮೋ ಭಕ್ತ ಪಾಲ ಓಂ ನಮೋ ನಾಟಲೀಲ ಸಕಲ ಜಗಕ್ಕೆ ನೀನೇ ದಾರಿ ಪಾರ್ವತಿ ಪ್ರಿಯ ಹರ ಓಂಕಾರಿ ಸಕಲ ಜಗಕ್ಕೆ ನೀನೇ ದಾರಿ ಪಾರ್ವತಿ ಪ್ರಿಯ ಹರ ಓಂಕಾರಿ ಎಲ್ಲ ವೇದಗಳ ಸಾರ ಸಹಕಾರಿಯೇ, ಎಲ್ಲ ವೇದಗಳ ಸಹಕಾರಿ ಪಾಂಡುರಂಗನ ಭಕ್ತ ವಿಹಾರಿ, ಪಾಂಡುರಂಗನ ಭಕ್ತ ವಿಹಾರಿ ಓಂ ನಮೋ ಭಕ್ತ ಪಾಲ, ಓಂ ನಮೋ ನಾಟ್ಯ ಲೀಲಾ, ಓಂ ನಮೋ ಭಕ್ತ ಪಾಲ, ಓಂ ನಮೋ ನಾಟ್ಯ ಲೀಲಾ. ಕಪಿತನೆ ಸುಮನೋಹಾರಿ ಕೈಲಾಸವಾಸಿ ತ್ರಿಶೂಲಧಾರಿ, ಕಪಿತನೆ ಸುಮನೋಹಾರಿ ಕೈಲಾಸವಾಸಿ ತ್ರಿಶೂಲಧಾರಿ, ಪಣಿಗಣಿ ಭೂಷಿತ ಚರ್ಮಧಾರಿ, ಪಣಿಗಣಿ ಭೂಷಿತ ಚರ್ಮಧಾರಿ ಮೃತ್ಯುಂಜಯ ಹರ ಭಯ ಪರಿಹಾರಿ, ಮೃತ್ಯುಂಜಯ ಹರ ಭಯ ಪರಿಹಾರಿ ಓ ನಮೋ ಭಕ್ತಪಾಲ, ಓಂ ನಮೋ ನಾಟ್ಯಲೀಲಾ, ಓಂ ನಮೋ ಭಕ್ತಪಾಲ, ಓಂ ನಮೋ ನಾಟ್ಯಲೀಲಾ. ಜಯ ಗಂಗಾಧರ ನಮಿಸುವೆ ಸತತ, ಶ್ರೀಹರ ಶಂಕರ ಪೇಡುವೆ ನಿರುತ, ಜಯ ಗಂಗಾಧರ ನಮಿಸುವೆ ಸತತ, ಶ್ರೀಹರ ಶಂಕರ ಬೇಡುವೆ ನಿರುತ, ಪಾರ್ವತಿನಾಥ ಪಾಲಿಸುದಾತ, ಪಾರ್ವತಿನಾಥ ಪಾಲಿಸುದಾತ ಪಾವನೋದ್ಧಾರ ಪಾವನ ಚರಿತ, ಪಾವನೋದ್ಧಾರ ಪಾವನ ಚರಿತ ಓ ನಮೋ ಭಕ್ತಪಾಲ, ಓಂ ನಮೋ ನಾಟ್ಯಲೀಲಾ, ಓಂ ನಮೋ ಭಕ್ತಪಾಲ, ಓಂ ನಮೋ ನಾಟ್ಯಲೀಲಾ. ಭಯ ಪರಿಹಾರಕ ದುರಿತ ನಿವಾರಕ ಸಕಲೋದ್ಧಾರಕ ಜಗದೀಶನೇ, ಭಯ ಪರಿಹಾರಕ ದುರಿತ ನಿವಾರಕ ಸಕಲೋದ್ಧಾರಕ ಜಗದೀಶನೇ, ಯೇ ಜೀವಾತ್ಮನೇ ಯೇ ಪರಮಾತ್ಮನೇ, ಯೇ ಜೀವಾತ್ಮನೇ ಯೇ ಪರಮಾತ್ಮನೇ ನಂಬಿದೆ ನಿನ್ನ ಮಹಾದೇವನೇ, ನಂಬಿದೆ ನಿನ್ನ ಮಹಾದೇವನೇ ಓ ನಮೋ ಭಕ್ತಪಾಲ, ಓಂ ನಮೋ ನಾಟ್ಯಲೀಲಾ, ಓಂ ನಮೋ ಭಕ್ತಪಾಲ, ಓಂ ನಮೋ ನಾಟ್ಯಲೀಲಾ. ಕಷ್ಟ ನಿವಾರಕ ಇಷ್ಟ ಪ್ರದಾಯಕ ಸೃಷ್ಟಿಯ ಪಾಲಕ ಪರಮೇಶನೇ, ಕಷ್ಟ ನಿವಾರಕ ಇಷ್ಟ ಪ್ರದಾಯಕ ಸೃಷ್ಟಿಯ ಪಾಲಕ ಪರಮೇಶನೇ, ಯೇ ಜೀವಾತ್ಮನೇ ಯೇ ಪರಮಾತ್ಮನೇ, ಯೇ ಜೀವಾತ್ಮನೇ ಯೇ ಪರಮಾತ್ಮನೇ ನಂಬಿದೆ ನಿನ್ನ ಮಹಾದೇವನೇ, ನಂಬಿದೆ ನಿನ್ನ ಮಹಾದೇವನೇ ಓ ನಮೋ ಭಕ್ತಪಾಲ, ಓಂ ನಮೋ ನಾಟ್ಯಲೀಲಾ, ಶಿವ ಶಂಕರ ನಟ ಅಭಯಂಕರ ಶಂಭೋ ಶಂಕರ ನಮೋಸ್ತುತೇ, ಶಿವ ಶಂಕರ ನಟ ಅಭಯಂಕರ ಶಂಭೋ ಶಂಕರ ನಮೋಸ್ತುತೇ, ಗಿರಿಜಾ ರಮಣನೆ ಪಾಲಾಕ್ಷ ಶಿವನೇ, ಗಿರಿಜಾ ರಮಣನೆ ಪಾಲಾಕ್ಷ ಶಿವನೇ ನಂಬಿದೆ ನಿನ್ನ ಪರಮೇಶನೇ, ನಂಬಿದೆ ನಿನ್ನ ಪರಮೇಶನೇ ನಮೋ ಭಕ್ತಪಾಲ, ಓಂ ನಮೋ ನಾಟ್ಯಲೀಲಾ, ಓಂ ನಮೋ ಭಕ್ತಪಾಲ, ಓಂ ನಮೋ ನಾಟ್ಯಲೀಲಾ. ತ್ರಿಶೂಲಧಾರಿ ತ್ರಿನೇತ್ರಧಾರಿ ಗಂಗೆಯ ಧರಿಸಿದ ಜಗದೀಶನೇ, ತ್ರಿಶೂಲಧಾರಿ ತ್ರಿನೇತ್ರಧಾರಿ ಗಂಗೆಯ ಧರಿಸಿದ ಜಗದೀಶನೇ, ನಟ ಭಯಂಕರ ಭಕ್ತರ ಪಾಲಕ, ಭಯಂಕರ ಭಕ್ತರ ಪಾಲಕ ಜಗದೋದಾರಕ ಪರಮೇಶನೇ, ಜಗದೋದಾರಕ ಪರಮೇಶನೇ ಓ ನಮೋ ಭಕ್ತಪಾಲ. ನಮೋ ನಾಟಲೀಲಾ ಓ ನಮೋ ಭಕ್ತ ಪಾಲ ನಮೋ ನಾಟಲೀಲಾ ತ್ರಿಶೂಲಧಾರಿ ತ್ರಿನೇತ್ರಧಾರಿ ಗಂಗೆಯ ಧರಿಸಿದ ಜಗದೀಶನೇ ತ್ರಿಶೂಲಧಾರಿ ತ್ರಿನೇತ್ರಧಾರಿ ಗಂಗೆಯ ಧರಿಸಿದ ಜಗದೀಶನೇ ನಟ ಅಭಯಂಕರ ಭಕ್ತರ ಪಾಲಕ ನಟ ಅಭಯಂಕರ ಭಕ್ತರ ಪಾಲಕ ಜಗದೋದಾರಕ ಪರಮೇಶನೇ ಜಗದೋದಾರಕ ಪರಮೇಶನೇ ಓ ನಮೋ ಭಕ್ತ ಪಾಲ ಓ ನಮೋ ಭಕ್ತ ಪಾಲ ಓಂ ನಮೋ ನಾಟಲೀಲಾ ನಾಗೇಂದ್ರಾಯ ತ್ರಿಲೋಚನಾಯ ಪಶುಪತಿನಾಥ ಜಗದೀಶನೇ ನಾಗೇಂದ್ರಾಯ ತ್ರಿಲೋಚನಾಯ ಪಶುಪತಿನಾಥ ಜಗದೀಶನೇ ಶಂಭೋಲಿಂಗನೆ ಮಹಾಲಿಂಗನೆ ಶಂಭೋಲಿಂಗನೆ ಮಹಾಲಿಂಗನೆ ಚಿದಂಬರೇಶ ಉಮಾಪತೆ ಚಿದಂಬರೇಶ ಉಮಾಪತೆ ಶಂಭೋಲಿಂಗನೆ ಮಹಾಲಿಂಗನೆ ಶಂಭೋಲಿಂಗನೆ ಮಹಾಲಿಂಗನೆ ಚಿದಂಬರೇಶ ಉಮಾಪತೆ ಚಿದಂಬರೇಶ ಉಮಾಪತೆ ನಮೋ ಭಕ್ತ ಪಾಲ ನಮೋ ನಾಟಲೀಲಾ ಓ ನಮೋ ಭಕ್ತ ಪಾಲ ಓಂ ನಮೋ ನಾಟಲೀಲಾ ನೀಲಕಂಠ ಚರ್ಮಾಂಬರ ದಾರಿ ಢಮ ಢಮ ಢಮ ಢಮ ಢಮರೋ ದಾರಿ ನೀಲಕಂಠ ಚರ್ಮಾಂಬರ ದಾರಿ ಢಮ ಢಮ ಢಮ ಢಮ ಢಮರೋ ದಾರಿ ಗಂಗಾ ಗೌರಿ ಹೃದಯ ವಿಹಾರಿ ಗಂಗಾ ಗೌರಿ ಹೃದಯ ವಿಹಾರಿ ಸಕಲ ಸಾಧುಗಳ ಪ್ರೇಮ ವಿಹಾರಿ ಸಕಲ ಸಾಧುಗಳ ಪ್ರೇಮ ವಿಹಾರಿ ಸಕಲ ಸಾಧುಗಳ ಪ್ರೇಮ ವಿಹಾರಿ ಸಕಲ ಸಾಧುಗಳ ಪ್ರೇಮ ವಿಹಾರಿ ಓ ನಮೋ ಭಕ್ತ ಪಾಲ ಓಂ ನಮೋ ನಾಟಲೀಲಾ ನಮೋ ಭಕ್ತ ಪಾಲ ಓಂ ನಮೋ ನಾಟಲೀಲಾ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಜಗದ ವಿರಾಮ ದಶರಥ ರಾಮ ಪಾವನ ರಾಮ ಜಗದ ವಿರಾಮ ದಶರಥ ರಾಮ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಅಹಲ್ಯೋದಾರಕ ರಾಮ ಲಕ್ಷ್ಮಣ ಸೇವಿತ ರಾಮ ಅಹಲ್ಯೋದಾರಕ ರಾಮ ಲಕ್ಷ್ಮಣ ಸೇವಿತ ರಾಮ ಆ ಪದ್ಮಾಧವ ರಾಮ ಆನಂದ ರಾಮ ಆ ಪದ್ಮಾಧವ ರಾಮ ಆನಂದ ರಾಮ ಜಯ ಜಯ ರಾಮ ರಘುವರ ರಾಮ ಪಾವನ ರಾಮ ಜಯ ಜಯ ರಾಮ ರಘುವರ ರಾಮ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಜಗದ ವಿರಾಮ ದಶರಥ ರಾಮ ಪಾವನ ರಾಮ ಜಗದ ವಿರಾಮ ದಶರಥ ರಾಮ ಪಾವನ ರಾಮ ಪಾವನ ರಾಮ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಸೂಕ್ಷ್ಮ ಸ್ವರೂಪ ರಾಮ, ಅತಿ ಸುಂದರ ವದನ ರಾಮ, ಸೂಕ್ಷ್ಮ ಸ್ವರೂಪ ರಾಮ, ಅತಿ ಸುಂದರ ವದನ ರಾಮ, ಸೂಕ್ಷ್ಮ ಸ್ವರೂಪ ರಾಮ, ಅತಿ ಸುಂದರ ವದನ ರಾಮ, ಸೂಕ್ಷ್ಮ ಸ್ವರೂಪ ರಾಮ, ಅತಿ ಸುಂದರ ವದನ ರಾಮ, ಪಟಾಭಿ ರಾಮ ಪಾವನ ರಾಮ, ಪಾವನ ರಾಮ ಪತಿತ ಪಾವನ ರಾಮ, ದಶರಥ ನಂದನ ರಾಮ, ಕೌಸಲ್ಯಾತನ ರಾಮ, ದಶರಥ ನಂದನ ರಾಮ, ಕೌಸಲ್ಯಾತನ ರಾಮ, ಅಯೋಧ್ಯ ರಾಮ, ಸೀತಾಪತಿ ರಾಮ, ರಘುವರ ರಾಮ ಪಾವನ ರಾಮ, ಜಯ ಜಯ ರಾಮ ರಘುವರ ರಾಮ ಪಾವನ ರಾಮ, ಪಾವನ ರಾಮ ಪಾವನ ರಾಮ, ಪಾವನ ರಾಮ ಪತಿತ ಪಾವನ ರಾಮ, ಜಗದ ಬಿರಾಮ ದಶರಥ ರಾಮ ಪಾವನ ರಾಮ, ಜಗದ ಬಿರಾಮ ದಶರಥ ರಾಮ ಪಾವನ ರಾಮ, ಪಾವನ ರಾಮ ಪತಿತ ಪಾವನ ರಾಮ, ಪಾವನ ರಾಮ ಪತಿತ ಪಾವನ ರಾಮ, ಹನುಮತ್ ಸೇವಿತ ರಾಮ ಭಕ್ತರ ಸೇವಿತ ರಾಮ, ಹನುಮತ್ ಸೇವಿತ ರಾಮ